ನಿರ್ಮಲವಾದ ಮನಸ್ಸಲ್ದಾದರೆ ನಿರ್ಮಲವಾದ ಮನಸ್ಸಲ್ದಾದರೆ ಮಲವನು ಮೀರುವ ದಂತಾದೋ ಮಲವನು ಮೀರುವ ದಂತಾದೋ ಧನವಗಳಿ ಈಗ ಇನ್ನೊಂದು ಭಜನಾ ಪದ. ಇಲ್ಲ ಇಲ್ಲ ಮುಕ್ತಿ ಒಬ್ಬರಿಗೂ ಸತ್ಯವಾಗಿ ಇಲ್ಲ ಇಲ್ಲ ಮುಕ್ತಿ ಒಬ್ಬರಿಗೂ ಸತ್ಯವಾಗಿ ಇಲ್ಲ ಇಲ್ಲ ಮುಕ್ತಿ ಒಬ್ಬರಿಗೂ ಸತ್ಯವಾಗಿ ಇಲ್ಲ ಇಲ್ಲ ಮುಕ್ತಿ ಒಬ್ಬರಿಗೂ ಸತ್ಯವಾಗಿ ಅಲ್ಲವಾತು ಸತ್ಯವಾಗಿ ಇಲ್ಲ ಇಲ್ಲ ಮುಕ್ತಿ ಒಬ್ಬರಿಗೂ ಸತ್ಯವಾಗಿ ಭೋಗ ಭಾಗ್ಯ ಆಸೆ ಮೋಹ ವಿಷವಾಗಿ ತೋರಲಾಗೆ ಕಾಗೆ ಗೂಗೆ ನಾಯಿ ಔಷಧಾಗಿ ಮೆಲ್ಲ ತನಕ ಕಾಗೆ ಗೂಗೆ ನಾಯಿ ಇಲ್ಲ ಇಲ್ಲ ಮುಕ್ತಿ ಒಬ್ಬರಿಗೂ ಸತ್ಯವಾಗಿ ಇಲ್ಲ ಇಲ್ಲ ಮುಕ್ತಿ ಒಬ್ಬರಿಗೂ ಸತ್ಯವಾಗಿ ಅತ್ತೆ ಸೊಸೆಯಾಗಿ ಮತ್ತೆ ಹತ್ತಾಗಿ ಐದು ಆಗಿ ಹತ್ತು ಮಂದಿ ಸತ್ತು ಹೋಗಿ ಬತ್ತಲಾಗಿ ನಿಲ್ಲೋ ತನಕ ಹತ್ತು ಮಂದಿ ಸತ್ತು ಹೋಗಿ ಬತ್ತಲಾಗಿ ನಿಲ್ಲೋ ತನಕ ಇಲ್ಲ ಇಲ್ಲ ಮುಕ್ತಿ ಒಬ್ಬರಿಗೂ ಸತ್ಯವಾಗಿ ಇಲ್ಲ ಇಲ್ಲ ಮುಕ್ತಿ ಒಬ್ಬರಿಗೂ ಸತ್ಯವಾಗಿ ಕಣ್ಣಿದ್ದು ಕಾನದಿಹ ಕುರುಡನಾಗಿ ಮೂಕನಾಗಿ ತನ್ನೊಳಿರುವ ಗುರುರಂಗನನ್ನು ತಾನೆ ಕಾನು ತನಕ ತನ್ನೊಳಿರುವ ಗುರುರಂಗನನ್ನು ತಾನೆ ಕಾನು ತನಕ ಇಲ್ಲ